ಅತ್ಯಗತ್ಯ ಸಂಪನ್ಮೂಲ ಮತ್ತು ನೈಸರ್ಗಿಕ ಪರಿಸರದ ಪ್ರಮುಖ ಭಾಗವಾಗಿದೆ. ನಿಮ್ಗೆಲ್ಲ ತಿಳಿದಿರೋದು ಮಣ್ಣು ರೈತರ ಕಣ್ಣು ಅಂತೀವಿ. ಅದನ್ನ ಚೆನ್ನಾಗಿ ಉಳಿಸಿದಲ್ಲಿ ಮಾತ್ರ ನಾವು ಮುಂದೆ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ವಹಿಸಬಹುದು, ಅವರು ಮುಂದೆ ಉತ್ಪಾದನೆ ಮಾಡಿ ಅವರು ಜೀವನ ಸಾಗಿಸಬಹುದು. ಆದರೆ ಇತ್ತೀಚಿನ ದಿನದಲ್ಲಿ ನೀರು ಯಥಾವಚ್ಚಾಗಿ ಬಳಸೋದ್ರಿಂದ ಸೌಳು ಭೂಮಿ ಆಗ್ತಾ ಇದೆ. ರೈತರಿಗೆ ಗೊತ್ತೇ ಇಲ್ಲದು ಯಾಕೆ ಆಗ್ತಾ ಇದೆ ಸೌಳು. ಎಲ್ಲರೂ ಹೇಳ್ತಾರೆ ನಮ್ಮ ಭೂಮಿ ಮೇಲ್ಗಡೆ ಎಲ್ಲ ಉಪ್ಪು ಪೆಲ್ಲ ಆಗಿದೆ ಮೇಡಮ್, ಏನಕ್ಕಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ನೀರು ಹಿತಾಮಿತ್ಯವಾಗಿ ಬಳಸ್ತಾ ಇಲ್ಲ, ಮತ್ತೆ ಸಾವಯವ ಗೊಬ್ಬರ ಹಾಕೊಳ್ಳೋದು ಎಲ್ಲ ಕಡಿಮೆ ಆಗಿದೆ ರೈತರ ಹತ್ರ. ದನಕರಗಳು ಕಡಿಮೆ ಆಗಿದೆ, ದನಕರ ಕಡಿಮೆ ಆದಲ್ಲಿ ಏನಾಗುತ್ತೆ, ತಿಪ್ಪೆ ಗೊಬ್ಬರ ಆಗಲಿ ಎರೆಹುಳ ಗೊಬ್ಬರ ಆಗಲಿ ಹಸಿರೆಲೆ ಗೊಬ್ಬರಗಳು ಎಲ್ಲ ಕಾಲಕ್ರಮ ಆಗಿ ಕಡಿಮೆ ಆಗಿದೆ. ಅದು ಆಗೋದ್ರಿಂದ ಏನಾಗಿದೆ, ಸೊ ಉಪ್ಪು ಜಾಸ್ತಿ ಆಗ್ತಾ ಇದೆ, ಉಪ್ಪು ನೀರನ್ನು ಬಳಸ್ತಾ ಇದ್ದಾರೆ ರೈತರು. ನೀರಿನಲ್ಲಿ ಉಪ್ಪಿನಂಶ ಇದೆ, ಮತ್ತೆ ಈ ಕಡೆ ಈ ಪ್ರದೇಶದಲ್ಲಿ ಮಳೆ ಕೂಡ ಕಡಿಮೆ ಇದೆ. ಅದಕ್ಕೋಸ್ಕರ ಇದು ಹೇಗೆ ಆಗುತ್ತೆ ಅನ್ನೋದು ಬಗ್ಗೆ ನಾವು ತಿಳ್ಕೊಳೋದು. ಇದು ಸೌಳು ಭೂಮಿ ಅಂದ್ರೆ ಸೌಳು ಮತ್ತು ಕ್ಷಾರ. ಇದು ವಿಶ್ವದಲ್ಲಿ 210 million hectares ನಷ್ಟು ಇದೆ. ಇದು ಇಲ್ಲಿಂದಲ್ಲ, ವಿಶ್ವದಲ್ಲಿ 210 million hectares ನಷ್ಟು ಮಣ್ಣು ಸೌಳು ಮತ್ತು ಕ್ಷಾರಯುಕ್ತವಾಗಿದೆ. ಭಾರತದಲ್ಲಿ 6.73 million hectares ಅಷ್ಟು ಮಣ್ಣು ಸೌಳು ಮತ್ತು ಕ್ಷಾರಯುಕ್ತ ಮಣ್ಣು ಆಗಿದೆ. ಅದರಲ್ಲಿ ಕೂಡ 3 million hectares ಅಷ್ಟು ಮಣ್ಣು ಸೌಳಾಗಿದೆ, ಮತ್ತೆ 3.8 million hectares ಅಷ್ಟು ಮಣ್ಣು ಕ್ಷಾರಯುಕ್ತವಾಗಿದೆ. ಈ ತರ ನಾವು ನೋಡ್ತಾ ಹೋದಲ್ಲಿ ಆ ತರ ಮಣ್ಣು ಸೌಳಾಗ್ತಾ ಇದೆ, ಕ್ಷಾರಯುಕ್ತವಾಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಈ ದಿಕ್ಕಿನಲ್ಲಿ ಈ ವರ್ಷದ ವಿಶ್ವ ಮಣ್ಣು ದಿನಾಚರಣೆ ಪ್ರತಿ ವರ್ಷನೂ ನಾವು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ. ಈ ವರ್ಷದ ವಿಶ್ವ ಮಣ್ಣಿನ ದಿನ December 5, 2021 ಈ ಇದಕ್ಕೆ ವಿಷಯಕ್ಕೆ ಒತ್ತು ಕೊಟ್ಟಿತ್ತು ಗೌರ್ಮೆಂಟ್ ಎಲ್ಲಾನು. ಮಣ್ಣು ಸೌಳಾಗುವುದನ್ನು ನಿಲ್ಲಿಸೋಣ, ಮಣ್ಣಿನ ಉತ್ಪಾದಕತೆ ಹೆಚ್ಚಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸಿದೀವಿ ನಾವು ಮೊನ್ನೆ December 5 ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ. ಸೌಳು ಮಣ್ಣು ಹೇಗಾಗುತ್ತೆ, ಅದರಿಂದ ಪರಿಣಾಮಗಳೇನು, ಅದನ್ನ ನಿರ್ವಹಣೆ ಹೇಗ್ ಮಾಡೋದಂತ ರೈತರಿಗೆ ಕಾರ್ಯಕ್ರಮ ಅನ್ಕೊಂಡಿ, ಅದು ಮಣ್ಣು ಸೌಳಾಗುವುದನ್ನು ನಿಲ್ಲಿಸೋಣ, ಮಣ್ಣಿನ ಉತ್ಪಾದಕತೆ ಹೆಚ್ಚಿಸೋಣ ಎಂಬ ಘೋಷವಾಕ್ಯದೊಂದಿಗೆ ನಾವು ಆಚರಿಸಿದ್ದೇವೆ. ಈಗ ಸೌಳು ಭೂಮಿ ಅಂದರೇನು? ರೈತರಿಗೆ ಸೌಳು ಭೂಮಿ, ಇಲ್ಲಿ ಚೌಳುನು ಅಂತಾರೆ ರೈತರು, ಸೌಳುನು ಅಂತಾರೆ, ಸೌಳು ಭೂಮಿ ಮತ್ತೆ ಕರ್ಲು ಅಂತಾರೆ. ಕ್ಷಾರಯುಕ್ತ ಮಣ್ಣಿಗೆ ಕರ್ಲು ಕೂಡ ಅಂತಾರೆ. ಸೌಳು ಆಗ್ತಾ ಆಗ್ತಾ ನೀವೇನಾದ್ರೂ ನಿರ್ವಹಣೆ ಮಾಡಿದ್ದೇ ಇದ್ದಲ್ಲಿ, ಅಂದ್ರೆ ಮಾಡ್ತಾನೆ ಇಲ್ಲ, ಅದಕ್ಕೆ ಲಕ್ಷಣ ಕೊಡ್ಲಿಲ್ಲ ಅಂದ್ರೆ ನಿಮ್ ಭೂಮಿ ಕ್ಷಾರ ಆಗುತ್ತೆ. ಒಂದ್ಸರಿ ಕ್ಷಾರ ಆಯ್ತಂದ್ರೆ ಕೈ ಕಟ್ಕೊಂಡೇ ಕೊಡ್ಬೇಕಾಗತ್ತೆ, ಏನೂ ಆಹಾರ ಅದರಲ್ಲಿ ಬೆಳೆಯಕ್ಕಾಗೋದಿಲ್ಲ, ಬೆಳೆ ಬೆಳೋದಿಲ್ಲ ನಿಮ್ದು, ಅಲ್ಲಿ ಅಲ್ಲಿ ಬೆಳೆಯುತ್ತೆ. ಒಂದ್ ಕ್ವಿಂಟಲ್ ಪ್ರತಿ ಎಕರೆ ತೊಗರಿ ತೆಗಿತಿದ್ರೆ ನೀವು 1/4 ಕ್ವಿಂಟಲ್ ಆಗುತ್ತೆ, ಆಮೇಲೆ 20 kg ಹಂಗೆಲ್ಲ ಬಂದು ಭೂಮಿ ಸಂಪೂರ್ಣವಾಗಿ ನಾಶನೇ ಆಗುತ್ತೆ. ಅದಕ್ಕಾಗಿ ಸೌಳು ಭೂಮಿ ಗಮನವಿಟ್ಟು ಕೇಳಿ. ಸೌಳು ಭೂಮಿ ಎಂದರೆ ಸೌಳು ಜಮೀನುಗಳು ಸಾಮಾನ್ಯವಾಗಿ ಸಾಕಷ್ಟು ಪ್ರಮಾಣದ ನೀರಿನಲ್ಲಿ ಕರಗುವ ಲವಣಗಳಿಂದ ಕೂಡಿರುತ್ತೆ. ಕರಗುವ ಲವಣಗಳು ಏನಂದ್ರೆ ಸುಣ್ಣ ಇರಬಹುದು, ಮೆಗ್ನೀಷಿಯಂ ಕ್ಲೋರೈಡ್ ಅಂತಾರೆ, ಸೋಡಿಯಂ ಕ್ಲೋರೈಡ್, ಪೊಟ್ಯಾಸಿಯಂ ಕ್ಲೋರೈಡ್, ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಇರುತ್ತೆ, ಇಲ್ಲಾಂದ್ರೆ ಸೋಡಿಯಂ ಬೈಕಾರ್ಬನೇಟ್ಸ್. ಇವೆಲ್ಲ ಅಂದ್ರೆ ಅಂದ್ರೆ ಕೆಮಿಕಲ್ಸ್ ಕೆಳಗಡೆ ಇರೋದು, ಲವಣಾಂಶಗಳು ಭೂಮಿ ಒಳಗಡೆ ನೀರಿನ ಜೊತೆಗೂ ಇದಾವೆ, ಭೂಮಿಯಲ್ಲಿನೂ ಇದೆ. ಅದಕ್ಕೆಲ್ಲ ಮುಖ್ಯ ಕಾರಣಗಳು ಇಲ್ಲಿದು ವಾತಾವರಣನು ಅನ್ಕೋಬಹುದು, ಮಳೆ ಕಡಿಮೆ ಇದೆ ಹಾಗಾಗಿ ನೀರ್ ಜಾಸ್ತಿ ಇಲ್ಲ, ಹಾಗಾಗಿ ಏನಾದ್ರೂ ಲವಣಾಂಶಗಳು ಭೂಮಿ ಮೇಲೆ ಬಂದಾದ್ಮೇಲೆ ನೀರಿನಾಂಶ ಕಡಿಮೆ ಇದ್ದಾಗ ಏನಾಗುತ್ತೆ, ಮೇಲ್ಪದರಾಗಿ ಬಿಳಿ ಪದರ ಆಗುತ್ತೆ. ಸೊ ಹರಿದು ಹೋಗಕ್ಕೆ ಇಲ್ಲಿ ಅವಕಾಶ ಇಲ್ಲ. ಸೊ ಹಾಗಾಗಿ ಮೂಲಭೂತವಾಗಿ ಈ ವಾತಾವರಣಕ್ಕೆ ಸೌಳು ಭೂಮಿ ಆಗ್ತಾ ಇದೆ. ಅದ್ರದ್ದು ಏನಪ್ಪ ಮಣ್ಣಿಂದು ಭೌತಿಕ ಗುಣ ಏನು, ನಾವು ಹೇಗೆ ಸೌಳು ಹೇಳ್ಬೋದು ಅಂದ್ರೆ, ನಮ್ದು ವೈಜ್ಞಾನಿಕವಾಗಿ ರಸಸಾರ pH ಅದರದ್ದು 8.5 ಅಂದ್ರೆ 8.5 ಕಡಿಮೆ ಇದ್ರೆ, ಮತ್ತೆ ವಿದ್ಯುತ್ ವಾಹಕ ಅಂತೀವಿ ECE ಏನಂತೀವಿ ನಾವು, ಅದು 4 ಹೆಚ್ಚು ಇದ್ದಾಗೆ ನಾವು ಸೌಳು ಭೂಮಿ ಆಗಿದೆ ನಿಮ್ದು. ನಿಮ್ದು ಮಣ್ಣು ಪರೀಕ್ಷೆ ಫಲಿತಾಂಶ ಬಂದಾದ್ಮೇಲೆ ಈ ತರ ನಿಮ್ದು pH 8.5 ECE ಏನಾದರೂ 4 ಇತ್ತಂದ್ರೆ ನೀವು ಅನ್ಕೊಳ್ಳಿ ನಮ್ದು ಭೂಮಿ ಸೌಳಾಗಿದೆ ಅಂತ. ಆತರ ಅದೇ ತರ ಕ್ಷಾರಯುಕ್ತನು ಜಾಸ್ತಿ ಇತ್ತಂದ್ರೆ, ನಿಮ್ದು ರಸಸಾರ 8.5 ಜಾಸ್ತಿ ಇತ್ತಂದ್ರೆ ನಿಮ್ದು ಕ್ಷಾರಯುಕ್ತ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ಇದು ಮಣ್ಣಿನ ಭೌತಿಕ ಗುಣಗಳ ಆಧಾರ ಮೇಲೆ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವ್ರು ನಿಮ್ಗೆ ಹೇಳ್ತಾರೆ ನಿಮ್ದು ಭೂಮಿ ಸೌಳಾಗಿದೆನಾ, ಏನು ಕ್ಷಾರಯುಕ್ತವಾಗಿದೆನಾ, ಸೌಳು ಕ್ಷಾರಯುಕ್ತವಾಗಿದೆ. 3 ವಿಭಾಗಗಳು ಮಾಡ್ತಾರೆ ಅದರಲ್ಲಿ, ಯಾವುದು ಮಣ್ಣು ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಮಣ್ಣಿಂದ ಈಗಿಂದ ಪ್ರೆಸೆಂಟ್ ಏನಿದೆ ಅಂತ, ರಸಸಾರ ECE ಮತ್ತೆ ಸೋಡಿಯಂ ಕಂಟೆಂಟ್ ಅಂತ ಇರುತ್ತೆ. ಸೋಡಿಯಂ ಪ್ರಮಾಣ ಆದ್ಮೇಲೆ ಅವರು ವಿಭಾಗಿಸ್ತಾರೆ ಮಣ್ಣನ್ನ, ಆತರ ಹೇಳ್ದು. ಆಮೇಲೆ ಮಣ್ಣಿನಲ್ಲಿ ಸೌಳಿನ ಸಮಸ್ಯೆ ಉಂಟಾಗಲು ಮುಖ್ಯ ಕಾರಣಗಳೇನೀಗ ಈಗ ತಿಳ್ಕೊಳ್ಳೋದು. ಮಣ್ಣಿನಲ್ಲಿ ಸೌಳಿನ ಸಮಸ್ಯೆಗಳು ಮುಖ್ಯ ಉಂಟಾಗಲು ಏನಂತಂದ್ರೆ, ಇಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಾಗಿದೆ. ಬಿಜಾಪುರ ಆಯ್ತು, ಗುಲ್ಬರ್ಗಾ ಆಯ್ತು, ವಿಶೇಷವಾಗಿ ಉತ್ತರ ಕರ್ನಾಟಕ ಕಡಿಮೆ ಮಳೆ ಬೀಳುವ ಪ್ರದೇಶಗಳಾಗಿದ್ದು ಮಣ್ಣಿನಲ್ಲಿ

ಮತ್ತೆ ಇಲ್ಲಿ ಎಲ್ಲಾ ಲಘು ಪೋಷಕಾಂಶಗಳು ದೊರೆಯೋದಿಲ್ಲ. ಕಬ್ಬಿಣ ಇದೆ ಇಲ್ಲಿ ಕೊರತೆ, ಸತುವಿದೆ ಇಲ್ಲಿ ಕೊರತೆ. ಯಾವುದೇ ಬೆಳೆ ತಗೊಳ್ಳಿ ನೀವು, ದಾಳಿಂಬೆ ತಗೊಳ್ಳಿ, ನಿಂಬೆ ತಗೊಳ್ಳಿ, ದ್ರಾಕ್ಷಿ ತಗೊಳ್ಳಿ, ಕಬ್ಬು, ಎಲ್ಲದರಲ್ಲೂ ನೀವು ನೋಡ್ತೀರಾ ಕಬ್ಬಿಣ ಮತ್ತು ಸತುವಿನ ಕೊರತೆ ಈ ಪ್ರದೇಶದಲ್ಲಿ ಬಹಳ ಇದೆ. ಯಾಕಂದ್ರೆ ಭೂಮಿ ನಿಮ್ದು ಸೌಳಾಗಿದೆ, ಸೌಳಾಗೋದ್ರಿಂದ ಲಘು ಪೋಷಕಾಂಶಗಳು ಕೊರತೆ ಇಲ್ಲಿದೆ. ಹಾಗಾಗಿ ಮಾಲಿಬ್ಡನ್ ಒಂದನ್ನು ಬಿಟ್ಟು 17 ಇದಾವೆ. ಸಾರಜನಕ, ರಂಜಕ, ಲಘು ಪೋಷಕಾಂಶಗಳು ಎಲ್ಲಾನು, ಮಾಲಿಬ್ಡನಮ್, ಬೋರಾನ್ ಎಲ್ಲಾನು ಕುಡಿದ್ರು ಅದು ಒಂದು ಬಿಟ್ಟು ಎಲ್ಲಾ ಸಸ್ಯ ಪೋಷಕಗಳ ಕೊರತೆ ಕಾಣಿಸುತ್ತೆ. ಮಾಲಿಬ್ಡನಮ್ 8.5-8.59 ಅಲ್ಲೂ ಸಿಗುತ್ತೆ, ಅದು ಒಂದು. ಬಟ್ ಅಷ್ಟು ಪ್ರಮಾಣದಲ್ಲಿ ಅದು ನಮ್ಗೆ ಸಸ್ಯಕ್ಕೆ ಬೇಕಾಗಿಲ್ಲ, ಮೈನರ್ ಕ್ವಾಂಟಿಟಿಯಲ್ಲಿ ಬೇಕು, ಅಷ್ಟೊಂದೇನು ಬೇಕಾಗಿಲ್ಲ. ಸೊ ಮಾಲಿಬ್ಡನಮ್ 16 ನೀವು ಕಳ್ಕೊತಾ ಇದೀವಿ ನಾವು, ಒಂದನ್ನೇ ಇದು ಮಾಡ್ತಾ ಇದೀವಿ. ಹಾಗಾಗಿ ಸೌಳಾಗೋದ್ರಿಂದ ತಪ್ಪಿಸಬಹುದು. ಮತ್ತೆ ಉಪಯುಕ್ತವಾದ ಸೂಕ್ಷ್ಮ ಜೀವಿ ಚಟುವಟಿಕೆಗಳು ಕುಂಠಿತವಾಗುತ್ತೆ. ಬ್ಯಾಕ್ಟೀರಿಯಾ ಆಗ್ಲಿ, ಫಂಜೆ ಆಗ್ಲಿ, ಸೂಕ್ಷ್ಮಾಣು ಜೀವಿಗಳು ಏನಿದವೋ, pH 7, ಫಂಜೆ ಆದ್ರೆ 5 ಎಲ್ಲ ಇರಬೇಕು ಅದಕ್ಕೆ. ಈ ತರ ನಿಮ್ದು 8.5 ಇದ್ರೆ ಅಲ್ಲಿ ಉತ್ತಮವಾದ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಕುಂಠಿತವಾಗೋದ್ರಿಂದ ರೋಗ ಮತ್ತೆ ಕೀಟ ಬಾಧೆಗಳು ಜಾಸ್ತಿ ಬರುತ್ತೆ ಈ ತರ. ಆಮೇಲೆ ಜಾಸ್ತಿ ಉಪ್ಪಿನಂಶನೇ ಬೇರು ಮುಖಾಂತರ ನೀವು ಬೆಳೆಗಳಿಗೆ ತಗೊಂಡಾದಲ್ಲಿ ಎಲೆ ತುದಿಯಲ್ಲಿ ಸುಟ್ಟಂತಾಗುತ್ತೆ, ಫುಲ್ ಕೆಂಪು ಬಣ್ಣ ತರ ಸುಟ್ಟಂತಾಗುತ್ತೆ, ಏನೋ ಆಗಿದೆ ಸುಟ್ಟಂತಾಗಿರುತ್ತೆ. ಆ ತರ ನೋಡಿದಾಗೆ ನೀವು ಸೌಳಾಗ್ತಾ ಇದೆ ನಮ್ಮ ಭೂಮಿ, ಇಳುವರಿನೂ ಕಮ್ಮಿ ಆಗ್ತಿದೆ ಅಂತ ತಿಳ್ಕೊಬಹುದು. ಇಲ್ಲಿವರೆಗೂ ಸೌಳು ಮಣ್ಣು ಅಂದ್ರೆ ಏನು, ಮತ್ತೆ ಅದಕ್ಕೆ ಮುಖ್ಯ ಕಾರಣಗಳೇನು, ಮತ್ತೆ ಅದರಿಂದ ಬೆಳೆಗಳಿಗೆ ಏನು ದುಷ್ಪರಿಣಾಮಗಳು ನೋಡಿದ್ರಿ. ಈಗ ಅದರದ್ದು ನಿರ್ವಹಣೆ ಹೇಗೆ ಮಾಡಬೇಕು ಅಂತ, ಅದರದ್ದು ಮಣ್ಣು ನಿರ್ವಹಣೆ ಕ್ರಮಗಳು ಒಂದಿದೆ. ಮಣ್ಣಿಗೆ ನಾವು ಹೇಗೆ ಸವಳು ಕಡಿಮೆ ಮಾಡೋದು ಒಂದು, ಇನ್ನೊಂದು ಬೆಳೆ ನಿರ್ವಹಣೆ, ಮತ್ತೆ ಇನ್ನೊಂದು ನೀರಿನ ನಿರ್ವಹಣೆ, ಪೋಷಕಾಂಶ ನಿರ್ವಹಣೆ. 4 ಹಂತಗಳಲ್ಲಿ ಇದನ್ನ ನಾವು ವಿಭಾಗಿಸಿದ್ದೇವೆ. ಮಣ್ಣಿಗೆ ಫಸ್ಟ್ ನಿರ್ವಹಣೆ ಮಾಡಬೇಕು ಸೌಳಾದ್ರೆ, ಆಮೇಲೆ ಬೆಳೆಗಳಿಗೆ ಏನೇನ್ ಮಾಡಬೇಕು ಅದು ನಿರ್ವಹಣೆ ಮಾಡಬೇಕು, ಮತ್ತೆ ನೀರಿನ ಮುಖಾಂತರ ಏನಾದ್ರೂ ಮಾಡೋದಿತ್ತಂದ್ರೆ ಅದು ಮಾಡಬೇಕು, ಮತ್ತೆ ಇನ್ನೊಂದು ಪೋಷಕಾಂಶಗಳ ಕೊರತೆ ಇದ್ದಲ್ಲಿ ನೀವು ಅದರನ್ನ ಜಾಸ್ತಿ ಹಾಕಬೇಕು, ಎಷ್ಟು ಹಾಕಿ ನಿಮ್ ಸೌಳು ಭೂಮಿಯಲ್ಲಿ ಬೆಳೆಗಳನ್ನ ಬೆಳೆಕೊಳ್ಳೋದು ಇದರದ್ದು ಉದ್ದೇಶ. ಮಣ್ಣು ನಿರ್ವಹಣೆ, ಮೊದಲನೇದಾಗಿ ಮಣ್ಣು ನಿರ್ವಹಣೆ ಕ್ರಮಗಳ ಬಗ್ಗೆ ತಿಳ್ಕೊಳೋದು. ನಾನು ಈಗಾಗ ಮಣ್ಣು ಪರೀಕ್ಷೆ ಮಾಡಿಸಿ ಈ ಸಮಸ್ಯೆ ತೀರ್ವತೆಯನ್ನು ತಿಳಿಯಬೇಕು. ನಾನು ಈಗಾಗಲೇ ಹೇಳಿದೆ, ನೀವು ಮಣ್ಣಿನ ರಸಸಾರ ಏನ್ pH ಅಂತ ಹೇಳ್ತೀವಿ 8.5, ಅದಕ್ಕಿಂತ ಜಾಸ್ತಿ ಕಡಿಮೆ ಇದ್ರೆ ಸವಳ ಇರುತ್ತೆ, ಹೆಚ್ಚಿದ್ರೆ ಕ್ಷಾರ ಇರುತ್ತೆ. ಸೊ ನೀವು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಾದ್ಮೇಲೆ ನಿಮ್ಮ ಭೂಮಿ ಸವಳಿದೆ ಕ್ಷಾರ ಇದೇನೋ ಅಥವಾ ಸವಳು ಕ್ಷಾರ ಹಂತದಲ್ಲಿ ಇದೆ ಅಂತ ತಿಳ್ಕೊಂಡಿ ಮಣ್ಣು ನಿರ್ವಹಣೆ ಮಾಡಬೇಕು. ಮುಖ್ಯವಾಗಿ ಇದು ಮಾಡಾದ್ಮೇಲೆ ಅದ್ರ ಮೇಲೆ ತೀರ್ವತೆ ತಿಳಿದಾದ್ಮೇಲೆ ಬಸಿಗಾವಿಲಿಗಳು ಹಾಕೋಬೇಕು. ಬಸಿಗಾವಿಲು ಹಾಕೋದ್ರಿಂದ ಏನಾಗುತ್ತೆ, ನಿಮ್ದು ಉಪ್ಪಿನಾಂಶ ಮಣ್ಣಿನಲ್ಲಿರೋದು ಉಪ್ಪಿನಾಂಶ ನೀರಿನ ಮೇಲೆ ಬಂದಾದ್ಮೇಲೆ ಅದನ್ನ ತೆಗೆದು ಹಾಕ್ಬೇಕು. ಬಸಿಗಾವಿಲುಗಳು ಮಾಡ್ತಾರೆ, ಚಿಕ್ಕ ಚಿಕ್ಕ ಬಸಿಗಾವಿಲುಗಳು ಮಾಡೋದ್ರಿಂದ ಭೂಮಿಯಲ್ಲಿರುವ ಹೆಚ್ಚಿನ ಲವಣಗಳನ್ನು ಬಸಿಗಾವಿಲುಗಳ ಮುಖಾಂತರ ಹೊರಗೆ ಹಾಕುವುದರಿಂದ ಸವಳು ಭೂಮಿಯನ್ನು ಸುಧಾರಿಸಬಹುದು. ಬಸಿಗಾವಿಲು ಅಂತಾರೆ ರೈತರು, ಮಳೆ ಜೂನ್ ಅಲ್ಲಿ ಆತರ ಚಿಕ್ಕ ಚಿಕ್ಕ ಮಡಿಗಳು ಮಾಡ್ತಾರೆ, ಮಳೆ ನೀರು ನಿಲ್ಲಿಸ್ತಾರೆ. ಇಲ್ಲ ಚೆನ್ನಾಗಿರೋದು ನೀರು, ಅವ್ರ ಹತ್ರ ಸವಳಿನ ನೀರಿಲ್ಲ, ಚೆನ್ನಾಗಿರೋ ಉತ್ತಮವಾದ ನೀರು ಇದ್ರೆ ಅದು ಕೂಡ ಹೊಲದಲ್ಲಿ ನೀವು ಅದು ಮಡಿಯಲ್ಲಿ ಹಾಕಿ ಅದನ್ನ ನೀರು ಹಾಗೆ ಬಿಟ್ಟದಲ್ಲಿ ಏನಾಗುತ್ತೆ, ಲವಣಾಂಶಗಳು ಮೇಲೆ ಬಂದು ಪದರ ಮಣ್ಣಿನ ಪದರ ಮೇಲೆ ಬಿಳಿದ್ ಬರುತ್ತೆ. ಆಮೇಲೆ ನೀವು ಅದನ್ನ ಜಾಸ್ತಿ ನೀರ್ ಬಿಟ್ಟು ಹರಿದು ಹೋಗಕ್ಕೆ ಅವಕಾಶ ಮಾಡ್ಬೇಕು, ಅವಾಗ ನಿಮ್ದು ಸೌಳು ಭೂಮಿ ಕಮ್ಮಿ ಆಗುತ್ತೆ. ಜಮೀನನ್ನು ಸರಿಯಾದ ತೇವಾಂಶದಲ್ಲಿ ಉಳುಮೆ ಮಾಡುವುದು, ಮಣ್ಣು ಜಾಸ್ತಿ ಹಸಿ ಇದ್ರೆ ಜಾಸ್ತಿ ಮಳೆ ಬಂದ ದಿನದಲ್ಲಿ ಉಳುಮೆ ಮಾಡಿದ್ರೆ ಕ್ಲಾಡ್ ಕ್ಲಾಡ್ ಅಂತೀವಿ ಅಂದ್ರೆ ಗಂಟು ಗಂಟ ಹೆಂಟೆ ಹೆಂಟೆ ಆಗುತ್ತೆ. ಹಾಗಾಗಿ ಅವಾಗ ಕೂಡ ನಮ್ಗೆ ಚೆನ್ನಾಗಿ ಉಪ್ಪಿನ ಅಂಶ ಏನಿರುತ್ತೋ ಕರು ಹೋಗೋದಿಲ್ಲ. ಜಮೀನಿನಲ್ಲಿ ಬದಿಗಾವಲಿಗಳನ್ನು ಹಾಕಿ ಅವುಗಳನ್ನು ಅಡ್ಡ ಗಟ್ಟುವಂತೆ ಮಳೆ ನೀರು ಜಮೀನಿನಲ್ಲಿ ಇಂಗಿ ಸೌಳು ಬಸಿಯಲು ನೀರವಾಗುತ್ತೆ. ಇದು ಏನಂದ್ರೆ ಜಮೀನಿನಲ್ಲಿ ಬದುಗಳು ಹಾಕೋದ್ರಿಂದ ಏನಾಗುತ್ತೆ, ನಿಂತ ನೀರು ಅಲ್ಲೇ ನಿಂತ್ಕೊಂಡಿ ಏನಾದ್ರೂ ಲವಣಾಂಶ ಉಪ್ಪಿನಾಂಶ ಇತ್ತಂದ್ರೆ ಅದು ಅಲ್ಲೇ ಬಸಿದು ಅಂದ್ರೆ ಇಂಗಿ ಸೌಳು ಬಸಿಯಲು ನೆರವಾಗುತ್ತೆ. ಬದಿಗಳು ಹಾಕೋಬೇಕು ನಿಮ್ದು ಹೊಲದಲ್ಲಿ ಬದುಗಳು ಹಾಕೋದ್ರಿಂದ. ಮತ್ತೆ ಭಾರವಾದ ಕೃಷಿ ಯಂತ್ರಗಳು ಉಪಯೋಗಿಸಬಾರ್ದಂತ, ಭಾರವಾದ ಟ್ರಾಕ್ಟರ್ ಆಯ್ತು ಅದೆಲ್ಲ ಮಾಡೋದ್ರಿಂದ ಭೂಮಿ ಕಾಂಪ್ಯಾಕ್ಟ್ ಆಗುತ್ತೆ. ತುಂಬಾ ಕಾಂಪ್ಯಾಕ್ಟ್ ಆದಾಗೂ ಲವಣಾಂಶಗಳು ಏನಾದ್ರು ಕರಗಲಾರದೆ ಅಲ್ಲೇ ಉಳಿಯಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೋಸ್ಕರ ಭಾರವಾದ ಕೃಷಿ ಯಂತ್ರಗಳನ್ನು ಬಳಸಬಾರದು. ಇವೆಲ್ಲ ಮಣ್ಣು ನಿರ್ವಹಣೆ ಕ್ರಮಗಳು. ಈಗ ಬೆಳೆ ನಿರ್ವಹಣೆ ಹೇಗೆ ಮಾಡಬೇಕು ಸೌಳು ಭೂಮಿಯಲ್ಲಿ ಅಂತಂದ್ರೆ, ಸೌಳು ಜಮೀನಿನಲ್ಲಿ ಸುಧಾರಣಿಸಿದ ಮೊದಲನೇ ವರ್ಷದಲ್ಲಿ ಹಸಿರೆಲೆ ಗೊಬ್ಬರಗಳು ಹಾಕ್ಬೇಕಂತ ಹೇಳ್ತೀವಿ. ಬೆಳೆಗಳು ಹಸಿರೆಲೆ ಗೊಬ್ಬರಗಳು ಏನ್ ಮಾಡ್ತಾವ ಅಂತಂದ್ರೆ, ಹಸಿರೆಲೆ ಗೊಬ್ಬರಗಳು ಈ ದೇಂಚೆ ಆಗ್ಲಿ, ಚೌಳಿಕಾಯಿ ಆಗ್ಲಿ, ಅಲಸಂದಿ ಆಗ್ಲಿ, ಇವೆಲ್ಲ ದ್ವಿದಳ ಧಾನ್ಯಗಳು, ವಿಶೇಷವಾಗಿ ದ್ವಿದಳ ಧಾನ್ಯಗಳು ಏನ್ ಮಾಡ್ತಾವ, ಅದರಲ್ಲಿ ಗಂಟು ಸಾರಜನಕನು ಫಿಕ್ಸೇಷನ್ ಆಗುತ್ತೆ, ಅದು ಹುಳಿ ಬಿಡುತ್ತೆ.

ಹುಟ್ಟಿದ ಮೂರು ಮಕ್ಕಳು ಜಾಕಿ ಮಾಡಿದೇನ, ಮೂಕಗ ಹುಟ್ಟಿದ ಮೂರು ಮಕ್ಕಳು ಜಾಕಿ ಮಾಡಿದೇನ, ಜಾಕಿ ಮಾಡಿ ಜೀತದಿಂದ ದೀಪ ಹಚ್ಚಿದೇನ, ಜಾಕಿ ಮಾಡಿ ಜೀತದಿಂದ ದೀಪ ಹಚ್ಚಿದೇನ, ಗುರು ಮಹಾಂತನ ಹಂತಿಲಿ ನಾನು ಮುಕ್ತನಾದೇನ, ಯಾರ್ಯಾದೇನವ್ವ ತಂಗಿ ಬ್ಯಾರ್ಯಾದೇನವ್ವ, ಬ್ಯಾರ್ಯಾದೇನವ್ವ ತಂಗಿ ಬ್ಯಾರ್ಯಾದ ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡಿಗಾಯಿಸಲಾರದ, ಕಾಕ ಬುದ್ಧಿ ಕಡಿಗಾಯಿಸಲಾರದ ಲೋಕದ ಗೊಡವಿಯಾದಕಬೇಕು, ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು. ಮಾತು ಕಲಿಯಬೇಕು, ಮಾತಿನ ನೀತಿ ತಿಳಿಯಬೇಕು, ಮಾತು ಕಲಿಯಬೇಕು ಮಾತಿನ ನೀತಿ ತಿಳಿಯಬೇಕು, ಮಾತು ಬಲ್ಲ ಮಹಜ್ಞಾನಿಯ ಗೂಡ, ಮಾತು ಬಲ್ಲ ಮಹಜ್ಞಾನಿಯ ಗೂಡ, ಕೋತಿ ಹಾಂಗ ಬೆನ್ನತ್ತಿರಬೇಕು, ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು. ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು, ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು, ತತ್ವ ಬಲ್ಲ ಮಹಜ್ಞಾನಿಯ ಗೂಡ, ತತ್ವ ಬಲ್ಲ ಮಹಜ್ಞಾನಿಯ ಗೂಡ, ಕತ್ತಿ ಹಾಂಗ ಬೆನ್ನತ್ತಿರಬೇಕು, ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು. ಆಸೆ ಅಳಿಯಬೇಕು, ಮನಸ್ಸಿನ ಹೇಸಿ ತೊಳಿಯಬೇಕು, ಆಸೆ ಅಳಿಯಬೇಕು ಮನಸ್ಸಿನ ಹೇಸಿ ತೊಳಿಯಬೇಕು, ಆಸೆಯ ಅಳಿದು ಹೆಸಿಕೆ ತೊಳೆದು, ಆಸೆಯ ಅಳಿದು ಹೆಸಿಕೆ ತೊಳೆದು ಈಶ ಮಹಾಂತನ ಪಾದ ಹಿಡಿಯಬೇಕು, ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡಿಗಾಯಿಸಲಾರದ, ಯಾಕ ಬುದ್ಧಿ ಕಡಿಗಾಯಿಸಲಾರದ ಲೋಕದ ಗೊಡವಿ ಯಾತಕ ಬೇಕು ಮೂಕನಾಗಬೇಕು ಈ ಜಗದೊಳು ದ್ವಾಕಿರಬೇಕು. ಕಡುಕೋಳ ಮಡಿವಾಳೇಶ್ವರರ ತತ್ವ ಪದಗಳಲ್ಲಿ ಕೊನೆಯದಾಗಿ ಕೇಳಿ ಗುರುಧ್ಯಾನವ ಬಿಡಬ್ಯಾಡ.